ಹಣ್ಣು ಮತ್ತು ತರಕಾರಿಗಳಿಂದ ಮಾಡಿರ್ತಕ್ಕಂಥ ಜ್ಯೂಸ್ಗಳಿರ್ಬೋದು. ಈಗ ಬರೀ ಜ್ಯೂಸ್ಗಳನ್ನಷ್ಟೇ ಕುಡಿದ್ರೆ ನಮಗೆ ಹೊಟ್ಟೆ ತುಂಬೋದಿಲ್ಲ, ಆದರೆ ನಾವು ಪದೇ ಪದೇ ನೀರನ್ನು ಕುಡಿಯೋದಕ್ಕೆ ಬದಲಾಗಿ ಹಣ್ಣಿನ ರಸಗಳನ್ನು ತೆಗೆದುಕೊಳ್ಬೋದು. ಬರೀ ಕೇವಲ ಹಣ್ಣಿನ ರಸಗಳನ್ನು ಮಾಡಿ ತೆಗೆದುಕೊಳ್ಳೋದಲ್ಲದೇ ನಾವು ಇಡಿಯಾದ ಹಣ್ಣುಗಳ ಸೇವನೆ ಬಹಳ ಮುಖ್ಯ ಆಗುತ್ತೆ. ಹಣ್ಣಿನಲ್ಲಿ ಯಾಕೆ ನಾವು ಹಣ್ಣಿಗೆ ಅಷ್ಟೊಂದು ಯಾಕೆ ಪ್ರಿಫರೆನ್ಸ್ ಕೊಡ್ತಾ ಇರ್ತೀವಿ ಅಂದರೆ, ಬೇಸಿಗೆಯಲ್ಲಿ ನಮಗೆ ಹೆಚ್ಚಾಗಿ ಸಿಗ್ತಕ್ಕಂಥದ್ದು ಕಲ್ಲಂಗಡಿ ಹಣ್ಣು. ಈ ಕಲ್ಲಂಗಡಿ ಮತ್ತು ಕರ್ಬೂಜದಲ್ಲಿ ಶೇಕಡ 90% ನೀರಿನ ಅಂಶನೇ ಇರುತ್ತೆ. ಸೊ ಹಾಗಾಗಿ ಅದರ ಜೊತೆ ಅನೇಕ ಖನಿಜಾಂಶಗಳು ಕೂಡ ನಮಗೆ ಲಭ್ಯ ಆಗುತ್ತೆ. ಇಂಥ ದ್ರವರೂಪದ ಜ್ಯೂಸ್ಗಳನ್ನು ನಾವು ತೆಗೆದುಕೊಳ್ಳೋದ್ರಿಂದ ನಾವು ಡಿಹೈಡ್ರೇಷನ್ ಅಂತ ಏನು ಹೇಳ್ತೀವಿ, ದೇಹದ ನಿರ್ಜಲೀಕರಣವನ್ನು ನಾವು ಮೊಟ್ಟ ಮೊದಲನೇದಾಗಿ ತಡೆಗಟ್ಟತಕ್ಕಂಥದ್ದು ಬಹಳ ಮುಖ್ಯವಾದ ಕೆಲಸ. ಸಾಮಾನ್ಯವಾಗಿ ನಾವು ಅಲ್ಲಿ ಇಲ್ಲಿ ನೀರು ಕುಡಿದಾಗ ನಮಗೆ ವಾಂತಿ ಆಗೋದಿರ್ಬೋದು ಅಥವಾ ಬೇದಿ ಆಗೋದಿರ್ಬೋದು, ಇಂತಹ ಸಮಸ್ಯೆಗಳು ನಮಗೆ ಸಾಂಕ್ರಾಮಿಕವಾಗಿ ಹರಡ್ತಾ ಹೋಗ್ತವೆ. ಇವನ್ನು ತಡೆಗಟ್ಟೋದಕ್ಕೋಸ್ಕರ ನಾವು ಶುದ್ಧವಾದ ನೀರನ್ನು ತೆಗೆದುಕೊಳ್ಬೇಕು. ಎಲ್ಲೆಂದರಲ್ಲಿ ನೀರು ಕುಡಿಯೋದಕ್ಕಿಂತ ನಾವು ನಮ್ಮ ಜೊತೆಯಲ್ಲಿ ಒಂದು ನೀರನ್ನು ತೆಗೆದುಕೊಂಡು ಹೋಗೋದು ಬಹಳ ಉತ್ತಮ. ಕಂಟೈನರ್ಗಳು ಶುದ್ಧವಾಗಿ ಇಟ್ಟುಕೊಳ್ಬೇಕು. ಇಂತಹ ನೀರುಗಳ ಜೊತೆಗೆ ಕೇವಲ ನೀರಷ್ಟೇ ಅಲ್ಲ, ವಿವಿಧ ಖನಿಜಾಂಶಗಳು ನಮಗೆ ದೇಹಕ್ಕೆ ದೊರಕಬೇಕಾದ್ರಿಂದ ಬೇರೆ ಬೇರೆ ತರಹದ ಹಣ್ಣುಗಳು ಅಂದರೆ ದ್ರಾಕ್ಷಿ ಇರ್ಬೋದು, ಪೇರ್ಲ ಇರ್ಬೋದು, ಕಲ್ಲಂಗಡಿ, ಕರ್ಬೂಜ, ಈ ರೀತಿ ಅನೇಕ ಬೇಸಿಗೆಯಲ್ಲಿ ಸಿಗ್ತಕ್ಕಂಥ ಹಣ್ಣುಗಳನ್ನು ನಾವು ಸೇವನೆ ಮಾಡಬೇಕು. ನಂತರ ಮಾವು, ಮಾವು ನೋಡಿದಾಗ ನಮಗೆ ಈ ಬೇಸಿಗೆಯಲ್ಲಿ ಮಾತ್ರ ಸಿಗ್ತಕ್ಕಂಥ ಹಣ್ಣು. ತಮಗೆಲ್ರಿಗೂ ಗೊತ್ತು, ಜೀವಸತ್ವಗಳಲ್ಲಿ ಎರಡು ಥರ, ಒಂದು ನೀರಿನಲ್ಲಿ ಕರಗತಕ್ಕಂಥದ್ದು, ಒಂದು ಕೊಬ್ಬಿನಲ್ಲಿ ಕರಗತಕ್ಕಂಥದ್ದು. ಈ ಕೊಬ್ಬಿನಲ್ಲಿ ಕರಗತಕ್ಕಂಥ ಜೀವಸತ್ವ ಇರ್ತಕ್ಕಂಥ ಹಣ್ಣು ಈ ನಮ್ಮ ಮ್ಯಾಂಗೋ ಅಂದರೆ ಮಾವು. ಇದರಲ್ಲಿ ಎ ಜೀವಸತ್ವ ಅತಿ ಹೆಚ್ಚು ಇರೋದ್ರಿಂದ ಇದು ನಾವು ಅತಿ ಹೆಚ್ಚು ಸೇವನೆ ಮಾಡಿದರೂ ಕೂಡ ನಮ್ಮ ದೇಹದಿಂದ ಇದು ಹೆಚ್ಚಾಗಿ ವಿಸರ್ಜನೆ ಆಗೋದಿಲ್ಲ, ದೇಹದಲ್ಲಿ ಶೇಖರಣೆ ಆಗುತ್ತೆ. ಇಡೀ ವರ್ಷಕ್ಕೆ ಬೇಕಾಗಿರುವಷ್ಟು ವಿಟಮಿನ್ ಎ ನಾವು ತಿಂದರೂ ಕೂಡ ಅದು ಶೇಖರಣೆಯಾಗಿ ನಮಗೆ ಬೇಕಾದಾಗ, ದೇಹಕ್ಕೆ ಬೇಕಾದಾಗ ದೊರಕುತ್ತಾ ಹೋಗುತ್ತೆ. ಹಾಗಾಗಿ ಸೀಸನಲ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ, ಆಯಾ ಸಮಯದಲ್ಲಿ ಸಿಗ್ತಕ್ಕಂಥ ಹಣ್ಣುಗಳನ್ನು ಹಾಗಾಗಿ ನಾವು ಹೆಚ್ಚು ಸೇವನೆ ಮಾಡಿದರೂ ಕೂಡ ಯಾವುದೇ ತಪ್ಪಿಲ್ಲ. ಬರೀ ಹಣ್ಣು ಮತ್ತು ತರಕಾರಿಗಳನ್ನು ಅಷ್ಟೇ ನಾವು ಸೇವನೆ ಮಾಡಿದರೆ ಇದರಿಂದ ಬೇಸಿಗೆ ಬಿಸಿಲಿನಲ್ಲಿ ನಾವು ತಡ್ಕೊಳ್ಬೋದಾ, ಆಹಾರ ಪದ್ಧತಿ ಅಷ್ಟೇ ಇರಬೇಕಾ ಅಂತಂದರೆ ಇಲ್ಲ. ಕೇವಲ ಹಣ್ಣು ಮತ್ತು ಹಣ್ಣಿನ ರಸಗಳಿಂದ ಅಷ್ಟೇ ನಮಗೆ ಹೊಟ್ಟೆ ತುಂಬೋದಿಲ್ಲ ಮತ್ತು ದೇಹಕ್ಕೆ ಅವಶ್ಯವಾಗಿರ್ತಕ್ಕಂತಹ ಪೋಷಕಾಂಶಗಳ ಪೂರೈಕೆ ಆಗೋದಿಲ್ಲ. ನಮ್ಮ ಆಹಾರದಲ್ಲಿ ನಾವು ಹೆಚ್ಚು ದ್ರವರೂಪದ ಆಹಾರಗಳಿಗೆ ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಅದರಲ್ಲಿ ನಮಗೆ ಬೆಳಗಿನ ಉಪಹಾರದಲ್ಲಿ ಹಣ್ಣುಗಳ ಜೊತೆಗೆ ಮತ್ತೇನಿರಬೇಕು ಅಂದರೆ ಪ್ರೋಟೀನ್ ಯುಕ್ತವಾಗಿರ್ತಕ್ಕಂಥ ಆಹಾರಗಳೇ ಇರಬೇಕು. ಅಂತಹ ಪ್ರೋಟೀನ್ ಯುಕ್ತವಾಗಿರ್ತಕ್ಕಂಥ ಆಹಾರಗಳಲ್ಲಿ ನಾವು ಯಾವುದೋ ಒಂದು ದ್ವಿದಳ ಧಾನ್ಯದಿಂದ ಮಾಡಿರ್ತಕ್ಕಂಥ ಗಂಜಿಗಳನ್ನು ಕೂಡ ನಾವು ಸೇವನೆ ಮಾಡ್ಬೋದು. ಈ ಗಂಜಿಗಳಂತ ಹೇಳಿದ್ರೆ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಒಂದು ಗಂಜಿ ಮಾಡಿಕೊಂಡು ಅದರಲ್ಲಿ ಮೊಸರು ಅಥವಾ ಮಜ್ಜಿಗೆಯನ್ನು ಬೆರೆಸಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತಂಪು ದೊರೆಯೋದ್ರ ಜೊತೆಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಮತ್ತು ಕ್ಯಾಲರೀಸ್ ಕೂಡ ನಮ್ಮ ದೇಹಕ್ಕೆ ದೊರೆಯುತ್ತೆ. ಅದೇ ರೀತಿ ಮಧ್ಯಾಹ್ನದ ಹೊತ್ತು ಊಟದ ಜೊತೆಯಲ್ಲಿ ನಾವು ಅನೇಕ ಸಲಾಡ್ಗಳನ್ನು ಬಳಸಬೇಕಾಗುತ್ತೆ. ಯಾವ್ಯಾವುದು ಅಂತ ನೋಡಿದಾಗ ಸೊಪ್ಪಿನ ತರಕಾರಿಗಳಿರ್ಬೋದು, ಸೌತೆಕಾಯಿ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಇವುಗಳನ್ನೆಲ್ಲ ನಾವು ಹೆಚ್ಚಾಗಿ ಸಲಾಡ್ಗಳನ್ನೇ ಸೇವಿಸೋದ್ರಿಂದ, ಯಾಕಂದರೆ ತಮಗೆಲ್ರಿಗೂ ಗೊತ್ತು ನಾವು ಚಳಿಗಾಲದಲ್ಲಿ ಹೆಚ್ಚು ಊಟ ಮಾಡ್ತಾ ಇರ್ತೇವೆ, ಆವಾಗ 2-3 ಚಪಾತಿ ಇರ್ಬೋದು, ಪಲ್ಯ, ಅನ್ನ, ಸಾರು ಎಲ್ಲವನ್ನು ತಿನ್ನೋದಕ್ಕಾಗುತ್ತೆ. ಬಟ್ ಈ ಸಮಯದಲ್ಲಿ ಈ ಬೇಸಿಗೆಯಲ್ಲಿ ಮಾತ್ರ ಊಟ ಕೂಡ ಹೆಚ್ಚು ಸೇರೋದಿಲ್ಲ. ಅದಕ್ಕೋಸ್ಕರ ತೂಕವನ್ನು ಮ್ಯಾನೇಜ್ ಮಾಡ್ತಕ್ಕಂಥವ್ರು ಅಂದರೆ ಸಣ್ಣ ಆಗಬೇಕು ಅಂತಿರ್ತಕ್ಕಂಥವ್ರಿಗೆ ಇದು ಬೇಸಿಗೆ ತುಂಬ ಒಳ್ಳೆಯ ಕಾಲ. ನಾವು ಫೋರ್ಸಿವಲಿ ನಾವು ಊಟವನ್ನು ನಾವೇ ಕಡಿಮೆ ಮಾಡಬೇಕಾಗಿಲ್ಲ, ತನ್ನಷ್ಟಕ್ಕೆ ತಾನೇ ದೇಹ ಊಟವನ್ನು ತೆಗೆದುಕೊಳ್ಳೋದಕ್ಕೆ ನಿರಾಕರಿಸುತ್ತೆ, ಅಂದರೆ ಹೆಚ್ಚು ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಸಲಾಡ್ಗಳು ನಮಗೆ ತುಂಬ ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತವೆ. ಈ ಬೇರೆ ಬೇರೆ ರೀತಿಯ ಸಲಾಡ್ಗಳು ಮಾಡೋದ್ರನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಯಾವ್ಯಾವ ರೀತಿ ಮಾಡ್ಬೋದು ಅಂದರೆ, ಬೇರೆ ಬೇರೆ ತರಕಾರಿಗಳನ್ನು ಯಾವ್ಯಾವುದು ಅಂದರೆ, ಎಲೆ ತರಕಾರಿಗಳಾಗಿರ್ತಕ್ಕಂಥ ಈ ಮೂಲಂಗಿ ಸೊಪ್ಪಿರ್ಬೋದು, ಮತ್ತು ನಮ್ಮ ಹೊಲದಲ್ಲಿ ಯಥೇಚ್ಛವಾಗಿ ಸಿಗ್ತಕ್ಕಂಥ ಅಕ್ಕರಿಕೆ ಸೊಪ್ಪಿರ್ಬೋದು, ಇವನ್ನೆಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಕಡಲೆ ಪುಡಿಯನ್ನು ಹಾಕಿ ಅದರ ಜೊತೆಗೆ ನಿಂಬೆ ಹಣ್ಣನ್ನು ಸೇರಿಸಿ ನಾವು ಇದನ್ನು ಬಳಸ್ಕೊಳ್ಬೋದು. ಇದ್ರ ಜೊತೆಗೆ ಸೌತೆಕಾಯಿ, ಮೂಲಂಗಿ ಕೂಡ ಹೆಚ್ಚಿ ನಾವು ಹಾಕ್ಕೊಳ್ಬೋದು. ದಿನಾಗಲೂ ಇದೇ ರೀತಿ ತಿನ್ನೋದಕ್ಕೆ ನಮಗೆ ಬೇಜಾರಾದರೆ ಕೆಲವು ಮೊಳಕೆ ಬಂದಿರತಕ್ಕಂಥ ಕಾಳುಗಳನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಂಡು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕ್ಕೊಂಡು ಕೂಡ ನಾವು ಚಪಾತಿ ಅಥವಾ ರೊಟ್ಟಿ ಜೊತೆ ಸೇವನೆ ಮಾಡ್ಕೊಳ್ಬೋದು. ಇಲ್ಲ ಬರೀ ಸಲಾಡ್ಗಳನ್ನು ಕೂಡ ನಾವು ಇದ್ರ ಜೊತೆ ದಾಳಿಂಬೆಯನ್ನು ಹಾಕಿ, ದ್ರಾಕ್ಷಿಗಳನ್ನು ಹಾಕಿ ಇನ್ನಷ್ಟು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಪೌಷ್ಟೀಕರಿಸಿ, ಅಂದರೆ ಎಕ್ಸ್ಟ್ರಾ ಪ್ರೋಟೀನ್ಸ್ಗಳಿರ್ಬೋದು, ಎಕ್ಸ್ಟ್ರಾ ವಿಟಮಿನ್ಸ್ಗಳಿರ್ಬೋದು, ಈ ರೀತಿ ಆ್ಯಡ್ ಮಾಡಿಕೊಂಡು ನಾವು ತಿನ್ನೋದನ್ನು ರೂಢಿ ಮಾಡ್ಕೊಳ್ಬೋದು. ಮತ್ತು ಸಂಜೆ ಹೊತ್ತಿನಲ್ಲಿ ನಾವು ಯಾವಾಗಲೂ ಹಣ್ಣುಗಳು ತಿನ್ನೋದಕ್ಕೆ ತುಂಬ ಸೂಕ್ತವಾದ ಸಮಯ ಅಂತ ಹೇಳ್ತೀವಿ. ಯಾಕಂದರೆ ಹಣ್ಣುಗಳನ್ನು ಊಟದ ನಂತರವೇ ನಾವು ತಿನ್ನೋದ್ರಿಂದ ಹಣ್ಣುಗಳಲ್ಲಿರತಕ್ಕಂಥ ನಾರಿನಂಶ ಬೇಗ ಜೀರ್ಣಕ್ರಿಯೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಅತಿಯಾದ ವೇಗವಾಗಿ ಜೀರ್ಣ ಆಗ್ತಕ್ಕಂಥದ್ದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಊಟದ ನಂತರ ಸ್ವಲ್ಪ ಸಮಯದ ನಂತರ ಹಣ್ಣನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಸಂಜೆಯ ಹೊತ್ತಿನಲ್ಲಿ ನಾವು ಹಣ್ಣುಗಳ ಸೇವನೆ ತುಂಬ ಒಳ್ಳೆಯದು. ಈ ಕಾಫಿ ಟೀಗಳನ್ನು ತ್ಯಜಿಸಿಬಿಟ್ಟು ನಾವು ಸಂಜೆಯ ಉಪಹಾರದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಬಳಸ್ಕೊಳ್ಬೋದು. ಅದೇ ರೀತಿ ರಾತ್ರಿ ಊಟಕ್ಕೆ ಬಂದಾಗ ರಾತ್ರಿ ಮೊದಲೇ ಊಟವನ್ನು ನಾವು ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ. ಆ ರೀತಿ ಇರುವಾಗ ಇನ್ಯಾವುದನ್ನು ನಾವು ತಿನ್ಬೋದು ಅಂದರೆ ಜೋಳದ ನುಚ್ಚನ್ನು ಮಾಡಿಸ್ತಕ್ಕಂಥದ್ದು ಈ ಭಾಗದಲ್ಲಿ ಹೆಚ್ಚಾಗಿ ಬಳಸ್ತಕ್ಕಂಥ ಒಂದು ಪದ್ಧತಿ ಇದೆ. ಈ ಜೋಳದ ನುಚ್ಚಿನಿಂದ ನಾವು ಯಾವ್ಯಾವ ಆಹಾರಗಳನ್ನು ಮಾಡ್ಬೋದು ಅಂತ ಹೇಳಿದರೆ, ಜೋಳದ ನುಚ್ಚನ್ನು ಉಪ್ಪಿಟ್ಟು ತಯಾರು ಮಾಡ್ಕೊಳ್ಬೋದು, ಬಿಸಿಬೇಳೆಬಾತ್ ತಯಾರು ಮಾಡ್ಬೋದು, ಈ ರೀತಿ ಅನೇಕ ಖಾದ್ಯಗಳನ್ನು ಮಾಡ್ಬೋದು. ಉಪ್ಪಿಟ್ಟು ಮಾಡೋದಕ್ಕಿಂತ ಹೆಚ್ಚಾಗಿ ಬಿಸಿಬೇಳೆಬಾತ್ ಅಂತ ಏನು ಮಾಡ್ತಾ ಇರ್ತೀವಲ್ಲ, ಇಂತಹದ್ರಲ್ಲಿ ಅನೇಕ ತರಕಾರಿಗಳನ್ನು ಹಾಕಿರ್ತೀವಿ ಮತ್ತು ಅದು ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ನಾವು ಹೆಚ್ಚಾಗಿ ಅದನ್ನು ದ್ರವರೂಪದಲ್ಲಿ ಮಾಡಿಕೊಂಡು ಕೂಡ ತಿನ್ಬೋದು. ಇಲ್ಲದೆ ಹೋದ ಪಕ್ಷದಲ್ಲಿ ಕೇವಲ ನುಚ್ಚನ್ನು ನಾವು ಹೆಚ್ಚಾದ ನೀರಿನಲ್ಲಿ ಬೇಯಿಸಿಕೊಂಡು ಅದಕ್ಕೆ ಮಸಾಲೆ ಮಾಡಿರ್ತಕ್ಕಂಥ ಮಜ್ಜಿಗೆಯನ್ನು ಹಾಕ್ಬೋದು, ಅಥವಾ ಹೆಚ್ಚು ಮೊಸರನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪು ಸಕ್ಕರೆಯನ್ನು ಕೂಡ ಹಾಕ್ಕೊಂಡು ನಾವು ತಿನ್ಬೋದು. ಅಂದರೆ ಯಾವುದೇ ಆಹಾರವನ್ನು ತೆಗೆದುಕೊಂಡರೂ ಕೂಡ ನಾವು ಅದರಲ್ಲಿ ದ್ರವರೂಪ ಇರಲಿ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಡಿಹೈಡ್ರೇಷನ್ ಆಗ್ತಕ್ಕಂಥದ್ದು ಅಂದರೆ ನಿರ್ಜಲೀಕರಣ ಆಗ್ತಕ್ಕಂಥದ್ದು ಈ ಸಮಯದಲ್ಲಿ ತುಂಬ ಹೆಚ್ಚು. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಅನೇಕ ದ್ರವರೂಪದ ಆಹಾರಗಳನ್ನು ಬಳಸಬೇಕಾಗತ್ತೆ. ಈ ಕೇವಲ ಬರೀ ಮಜ್ಜಿಗೆಯನ್ನು ಕೂಡ ನಾವು ಆಗಾಗ ಕುಡಿದ್ರೆ ತುಂಬ ಒಳ್ಳೆಯದು ದೇಹಕ್ಕೆ. ಅಂದರೆ ದೇಹಕ್ಕೆ ತಂಪು ನೀಡತಕ್ಕಂಥ ಆಹಾರಗಳು ಮಜ್ಜಿಗೆ ಇರ್ಬೋದು, ಮೊಸರು ಇರ್ಬೋದು, ಅನೇಕ ಹಣ್ಣಿನ ಜ್ಯೂಸ್ಗಳಿರ್ಬೋದು, ಇವನ್ನೆಲ್ಲ ನಾವು ಸೇವನೆ ಮಾಡ್ಬೋದು. ಕೆಲವೊಂದು ಸಮಯ ನಮಗೆ ಈ ನಿಂಬೆ ಹಣ್ಣಿನ ಸ್ಕ್ವಾಷ್ ಅಂತ ಹೇಳ್ತೀವಿ, ಸಾಕಷ್ಟು ನಿಂಬೆ ಹಣ್ಣಿದೆ. ಆಮೇಲೆ ಬೇಸಿಗೆ ಸಮಯದಲ್ಲಿ ಹೆಚ್ಚಾಗಿ ನಿಂಬೆ ಹಣ್ಣಿನ ಬೆಲೆ ತುಂಬ ಇರುತ್ತೆ, ಹಾಗಾಗಿ ನಮಗೆ ಕಡಿಮೆ ಸಿಕ್ಕ ಸಮಯದಲ್ಲಿ ಅದನ್ನು ಸ್ಕ್ವಾಷ್ ಮಾಡಿ ತಯಾರು ಮಾಡಿ ಕೂಡ ಇಟ್ಕೊಳ್ಬೋದು. ಇಂತಹ ಸಮಯದಲ್ಲಿ ತುಂಬ ಅನುಕೂಲ ಆಗುತ್ತೆ. ಒಂದು ಹೆಚ್ಚಾದ ನಿಂಬೆ ಹಣ್ಣುಗಳನ್ನು ಕಟ್ ಮಾಡಿ ಅದರ ಜ್ಯೂಸ್ಗಳನ್ನು ತೆಗೆದು ಆ ರಸಕ್ಕೆ ನಾವು ಈಕ್ವಲ್ ಕ್ವಾಂಟಿಟಿ ಸಕ್ಕರೆಯನ್ನು ಹಾಕಿ ಸಕ್ಕರೆಯನ್ನು ಸ್ವಲ್ಪ ಬಿಸಿ ಮಾಡಿ ಆರಿದ ನಂತರ ಆ ಜ್ಯೂಸನ್ನು ಸೇರಿಸ್ಬಿಟ್ಟು ಅದನ್ನು ನಾವು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಸಮ್ಮರ್ ಮುಗಿಯೋವರೆಗೂ ನಾವು ಒಂದೆರಡು ಮೂರು ತಿಂಗಳು ಬಳಸುವಷ್ಟು ಸ್ಕ್ವಾಷನ್ನು ತಯಾರು ಮಾಡಿ ಇಟ್ಕೊಳ್ಬೋದು. ನಂತರ ಈ ಮ್ಯಾಂಗೋ ನಮಗೆ ಸೀಸನಲ್ಲಿ ಸಿಗೋದ್ರಿಂದ ಕಡಿಮೆ ಬೆಲೆಯಲ್ಲಿ ಸಿಕ್ಕಾಗ ಅಥವಾ ಯಥೇಚ್ಛವಾಗಿ ನಮ್ಮ ತೋಟಗಳಲ್ಲಿ ಸಿಕ್ಕಾಗ ಅವುಗಳ ತಿರುಳುಗಳನ್ನು ಕೂಡ ನಾವು ತೆಗೆದುಬಿಟ್ಟು ಸಕ್ಕರೆ ಸಮ ಪ್ರಮಾಣದಲ್ಲಿ ಸಕ್ಕರೆಯನ್ನು ಬೆರೆಸಿ ತಿರುಳನ್ನು ಇಟ್ಟುಕೊಂಡ್ರೂ ಕೂಡ ಆಗಾಗ ನಾವು ಆ ಜ್ಯೂಸ್ಗಳನ್ನಾಗಲಿ ಅಥವಾ ತಿರುಳಿನಿಂದ ಮಾಡತಕ್ಕಂಥ ಆಹಾರ ಪದಾರ್ಥಗಳನ್ನು ಕೂಡ ತಯಾರು ಮಾಡಿಕೊಳ್ಬೋದು. ಈ ರೀತಿ ಅನೇಕ ದ್ರವರೂಪದ ಆಹಾರಗಳು ನಮ್ಮ ಸುತ್ತಮುತ್ತಲು ಇರತಕ್ಕಂಥ ನಮ್ಮ ಲೋಕಲಿ ಅಂದರೆ ನಮ್ಮ ಸ್ಥಳೀಯವಾಗಿ ಬೆಳೆದಂತಹ ಪದಾರ್ಥಗಳಿಂದ ತಯಾರು ಮಾಡಿಕೊಳ್ಬೋದು. ಇನ್ಕ್ಲೂಡಿಂಗ್ ಸಜ್ಜೆ ಅಂದರೆ ನಾವು ಸಜ್ಜೆಯಿಂದನೂ ಕೂಡ ನುಚ್ಚನ್ನು ಮಾಡಿಸಿ ಅದರಲ್ಲಿ ಮಜ್ಜಿಗೆಯಲ್ಲಿ ನೆನೆಸಿಟ್ಬಿಟ್ಟು 5-6 ಪಟ್ಟು ನೀರನ್ನು ಹಾಕಿ ಕುದಿಸ್ಬಿಟ್ಟು ಅದರ ಜೊತೆಗೆ ಜಾಸ್ತಿ ಮಜ್ಜಿಗೆ ಮತ್ತು ಬೇಕಂದ್ರೆ ಸ್ವಲ್ಪ ಜೀರಿಗೆ, ಜೀರ್ಣಶಕ್ತಿ ಹೆಚ್ಚಾಗೋದಕ್ಕೆ ಜೀರಿಗೆಯನ್ನು ಹಾಕಿ ಉಪ್ಪನ್ನು ಹಾಕಿ ಕೂಡ ನಾವು ಸೇವನೆ ಮಾಡ್ತಾ ಇರ್ಬೋದು. ಮಕ್ಕಳಿಗೆ ಈ ಸಮಯದಲ್ಲಿ ಆಹಾರ ತಿನ್ನೋದು ತುಂಬ ಕಷ್ಟ, ಬೇಸಿಗೆಯಲ್ಲಿ ಬೇಸಿಗೆಯ ಝಳಕ್ಕೆ ಊಟ ಮಾಡಿಸೋದು ತುಂಬ ಕಷ್ಟ ಆಗುತ್ತೆ. ಅಂತಹ ಮಕ್ಕಳಿಗೆ ನಾವು ರಾಗಿಯಿಂದ ಮಾಡಿರ್ತಕ್ಕಂಥ ಗಂಜಿ ಇರ್ಬೋದು ಅಥವಾ ಹಲ್ವಾ ಅಂತೇಳಿ ಮಾಡ್ತೀವಿ, ರಾಗಿಯನ್ನು ನೆನೆಸ್ಬಿಟ್ಟು ಹಾಲನ್ನು ತೆಗೆದು ಅದಕ್ಕೆ ಬೆಲ್ಲವನ್ನು ಸೇರಿಸಿ ಕುದಿಸಿದಾಗ ಒಂದು ಹಲ್ವಾ ಥರ ಅಂದರೆ ಗಟ್ಟಿಯಾಗಿ ಆಗುತ್ತೆ. ಅದನ್ನು ಕೂಡ ಪೀಸ್ ಮಾಡಿ ಇಟ್ಕೊಂಡು ನಾವು ಆಗಾಗ ತಿಂತಾ ಇದ್ರೆ ರಾಗಿ ನಮ್ಮ ದೇಹಕ್ಕೆ ತಂಪನ್ನು ಕೊಡುವುದರ ಜೊತೆಗೆ ಕ್ಯಾಲ್ಶಿಯಂ ಮತ್ತು ಕಬ್ಬಿಣಾಂಶ ಹೀಗೆ ಹೇರಳವಾದ ಖನಿಜಾಂಶಗಳನ್ನು ಕೂಡ ಕೊಡುತ್ತೆ ಮತ್ತು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕ್ಯಾಲರೀಸ್ ಕೂಡ ನಮಗೆ ರಾಗಿಯಿಂದ ಸಿಗುತ್ತೆ. ಈ ರೀತಿ ನಮ್ಮ ಆಹಾರದಲ್ಲಿ ಇವನ್ನೆಲ್ಲ ಬಳಸ್ಕೊಂಡು ಬೇಸಿಗೆಯನ್ನು ನಾವು ಉತ್ತಮವಾಗಿ ನಿರ್ವಹಣೆ ಮಾಡಿದಾಗ ಯಾವುದೇ ತರಹದ ನಿರ್ಜಲೀಕರಣ ಆಗಲಿ, ಬೇದಿ ಆಗಲಿ, ಈ ಥರದ್ದು ಯಾವುದೂ ಆಗಲಾರ್ದಂಗೆ ನೋಡ್ಕೊಳ್ಬೋದು. ಹಾಗಾಗಿ ಎಲ್ಲರೂ ಸಾಕಷ್ಟು ಹಣ್ಣು ಮತ್ತು ತರಕಾರಿಗಳನ್ನು ಮತ್ತು ಮಜ್ಜಿಗೆಗಳನ್ನು ದ್ರವರೂಪದ ಆಹಾರಗಳನ್ನು ಸೇವಿಸಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಕೋಬಹುದು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಇದುವರೆಗೆ ಬೇಸಿಗೆಯಲ್ಲಿ ಅನುಸರಿಸಬೇಕಾದ ಆಹಾರ ಪದ್ಧತಿಗಳ ಕುರಿತು ಗೃಹ ವಿಜ್ಞಾನಿಗಳಾದ ಡಾಕ್ಟರ್ ವಾಣಿಶ್ರೀ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ವಡವಾಟಿ ಗ್ರಾಮದ ಯುವ ರೈತ ದಂಪತಿಗಳಾದ ಮೌನೇಶ್ವರಿ ಮತ್ತು ಗೋವಿಂದ ಅವರ ಕೃಷಿ ಅನುಭವಗಳನ್ನು ಕೇಳೋಣ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಂದರು. ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೈತ ಮಹಿಳೆ ಮಹೇಶ್ವರಿ ಅಂತೇಳಿ, ಒಡವಟ್ಟಿ ಗ್ರಾಮದ ಮಹಿಳೆ, ಕೃಷಿ ಮಾಡ್ತಾ ಇದ್ದಾರೆ, ಜೊತೆಗೆ ಮನೆ ಕೆಲಸ ಮಾಡ್ಕೊಂಡ್ಬಿಟ್ಟು ಹೈನುಗಾರಿಕೆಯಲ್ಲಿ ತೊಡಗಿದ್ದಾರೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹೀಗೆ ಹಲವಾರು ಚಟುವಟಿಕೆಗಳಲ್ಲಿ ಮಹೇಶ್ವರಿ ತೊಡಗಿದ್ದಾರೆ. ಒಡವಟ್ಟಿ ಗ್ರಾಮ ಅಂತಂದರೆ ವಿಶೇಷವಾಗಿ ನಮ್ಮ ರಾಯಚೂರು ಸಮೀಪದಲ್ಲಿರ್ತಕ್ಕಂಥ ಹಳ್ಳಿ. ಸಾಕಷ್ಟು ಜನ ಇಲ್ಲಿ ಸಣ್ಣ ಸಣ್ಣ ರೈತರಿದ್ದಾರೆ, ಒಣಬೇಸಾಯ, ಅಲ್ಲಲ್ಲಿ ಬೋರ್ ಹಾಕಿಸಿಕೊಂಡು ನೀರಾವರಿ ಮುಖಾಂತರ ಕಾಯಿಪಲ್ಲೆ ಬೆಳೆದು ಹೈನುಗಾರಿಕೆ, ಕೋಳಿ, ಕುರಿ ಸಾಕಾಣಿಕೆ, ಟಗರ್ಮರಿ ಸಾಕಾಣಿಕೆ, ಹೀಗೆ ಹಲವಾರು ಆರ್ಥಿಕ ಚಟುವಟಿಕೆಗಳಲ್ಲಿ ಒಡವಟ್ಟಿ ಗ್ರಾಮದ ಜನ ತೊಡಗಿದ್ದಾರೆ. ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಈ ಒಡವಟ್ಟಿ ಗ್ರಾಮದಲ್ಲಿ ಹೆಚ್ಚಿಗೆ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಮಹೇಶ್ವರಿ ಅವರು ಅನುಭವಗಳು, ಅಂದರೆ ಯಾವ ರೀತಿ ಮನೆ ಕೆಲಸ ಮಾಡ್ತಾರೆ, ಹೊಲದ ಕೆಲಸ ಹೇಗೆ ನಿರ್ವಹಣೆ ಮಾಡ್ತಾರೆ, ಏನೇನು ಕೆಲಸ ಮಾಡ್ತಾರೆ, ಯಾವ ರೀತಿ ಕಷ್ಟ ನಷ್ಟಗಳು ಬರ್ತಾ ಇದ್ದಾವೆ ಅಂತಕ್ಕಂಥ ವಿಚಾರವಾಗಿ ಮಹೇಶ್ವರಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ಮಹೇಶ್ವರಿ, ಎಷ್ಟು ಸಾಲಿ ಓದಿಯಮ್ಮ? ಮೂರನೇ ಕ್ಲಾಸ್ ಓದಿನಿ ಸರ್. ಹೋಗ್ಲಿಲ್ಲ ಸರ್, ಹೊಲ್ದಾಗ ಕೆಲಸ ಮಾಡಿದೆ ನಾನು. ಯಾಕೆ ನಿನಗ ಮುಂದೆ ಮೂರನೇ ಕ್ಲಾಸಿಗೆ ಓದಿ? ಯಾಕಂದ್ರೆ ಹೆಣ್ಣು ಮಕ್ಕಳು ಶಾಲೆ ಓದೋದ್ರಿಂದ ಸಾಕಷ್ಟು ಅನುಕೂಲತೆಗಳಿದಾವೆ. ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಮಕ್ಕಳಿಗೆ ಪಾಠ ಹೇಳ್ಬೋದು, ಅಕ್ಷರ ಜ್ಞಾನ ಸಂಪೂರ್ಣವಾಗಿರುತ್ತೆ. ಮೂರನೇ ಕ್ಲಾಸಿಗೆ ನೀನೇ ಬಿಟ್ಟು ಅಥವಾ ಮನೆಯಲ್ಲಿ ಬಿಡಿಸಿದ್ರೆ ಶಾಲೆಯನ್ನು? ಇಲ್ಲ ಸರ್, ಹೋಗಂದ್ರೆ ಮನೆಯಲ್ಲಿ ನಾನೇ ಒಲ್ಲೆ ಹೊಲ್ದ ಕೆಲ್ಸಕ್ಕೆ ಹೋದ್ನಿ ಅಂದ್ರೆ ಹೊಲ್ದ ಕೆಲಸ ಮಾಡಿದೆ. ಯಾಕೆ ಒಲ್ಲೆ ಅಂದ್ರೆ ಕಾರಣ ಇರುತ್ತೆ, ಒಲ್ಲೆನ್ಲಿಕ್ಕೆ ಕಾರಣಗಳು ಬೇಕಲ್ಲ. ಅದಕ್ಕೆ ನಿನಗೆ ಓದೋದು ಕಷ್ಟ ಆಗ್ತಾ ಇತ್ತು ಅಥವಾ ಅಕ್ಷರ ತಿಳಿತಾ ಇರಲಿಲ್ವೋ ಅಥವಾ ಹೊಲದಲ್ಲಿ ಕೆಲಸ ಮಾಡೋದು ಭಾಳ ನಿನಗೆ ಖುಷಿ ಇತ್ತು? ಹೇಗೆ ಖುಷಿ ಇತ್ತು ಸರ್? ಹೊಲ್ದಾಗ ಕೆಲಸ ಮಾಡ್ಬೇಕಂತ, ಕೆಲಸ ಮಾಡಬೇಕು, ಹೊಲ್ದಾಗೆ ಮಾಡ್ಬೇಕು, ನಾವು ದುಡಿಬೇಕು ಅನ್ನೋದೊಂದು ಇದಿತ್ತು. ಸಾಲಿಗೆ ಹೋಗೋದು ಇಷ್ಟ ಇದ್ದಿಲ್ಲ ಸರ್. ನಿಮ್ಮ ತಂದೆಯವ್ರು ಏನಿದ್ರು ನೀವು ಅಲ್ಲಿ ಅಂದ್ಕೂಲೇ ಆಯ್ತು ಬಿಟ್ಬಿಡು ಅಂತಂದ್ರ? ಇಲ್ಲ ಸರ್, ಅವ್ರ ತಂದೆ ತಾಯಿ ಹೋಗಂದ್ರೆ ನಾನು ಒಲ್ಲೆ ಅಂದ್ರೆ ಒಲ್ಲೆ ಅಂದ್ರೆ ಹೊಲ್ದಾಗ ಕೆಲಸ ಮಾಡ್ದಂದ್ರೆ ಹೊಲ್ದಾಗ ಕೆಲಸ, ಮನೆ ಕೆಲಸ ಎಲ್ಲ, ಬಟ್ಟೆ ಅಡುಗೆ ಎಲ್ಲ ಮಾಡಿದೆ ಸರ್. ಎಷ್ಟು ಮೂರನೇ ಕ್ಲಾಸ್ ಬಿಟ್ಟು ನೀನು? ಮೂರನೇ ಕ್ಲಾಸ್ ಅಂದ್ರೆ ಅಂದಾಜು ನಿನಗೆ ಒಂದು 10-11 ವರ್ಷ ಇರಬೇಕಷ್ಟೇ. ಆ 11 ವರ್ಷದಲ್ಲಿ ಎಲ್ಲ ಕೆಲಸ ಪ್ರಾರಂಭ ಮಾಡಿಬಿಟ್ಟು ಕಲೀಲಿಕ್ಕೆ ಕಲಿತೆ ನೀನೆಲ್ಲ ಅಡುಗೆ ಮಾಡೋದು, ಹೊಲದಲ್ಲಿ ಮನೆ ಕೆಲಸ ಎಲ್ಲ? ಹ್ಞೂ, ಮನೆಗೆಲ್ಲ ಕೆಲಸ ಮಾಡ್ತೀನಿ ಸರ್, ಅಡುಗೆ ಮಾಡ್ತೀನಿ, ಹೊಲ್ದಾಗ ಎಲ್ಲ ಕೆಲಸ, ಮೆಣಸಿನ್ಕಾಯಿ ಅರೆಯೋದು, ಹತ್ತಿ ಬಿಡ್ಸೋದು ಎಲ್ಲ ಕೆಲಸ ಮಾಡ್ತೀನಿ ಸರ್. ಹೊಲ್ದಾಗ ಎತ್ತುಗಳಿಗೆ ನೀರು ಕುಡಿಸೋದು, ಎಲ್ಲ ದನ ಕೊಂದೆ ಹೋಗಿಲ್ಲ ಇವ್ರು ಹೋಗ್ತಾರ, ಎಲ್ಲ ಎಂಡೆ ಸಗಣಿ ಎತ್ತಿ ಹಾಕ್ತೀನಿ, ಎಲ್ಲ ಮಾಡ್ತೀನಿ ಸರ್. ಈಗ ಒಡವಟ್ಟಿ ನಿನ್ನ ಗಂಡನ ಮನೆ ಆಯಿತು, ಗೋವಿಂದ ಅವರು ನಿಮ್ಮ ಯಜಮಾನರು, ಸಾಕಷ್ಟು ಹೈನುಗಾರಿಕೆ ಮಾಡಿದ್ದಾರೆ, ಡಿಗ್ರಿ ಓದಿದ್ದಾರೆ ಅವರು. ಈಗ ಯಾವಾಗಾದರೂ ನಿಮ್ಮ ಯಜಮಾನರು ಏನೋ ಒಂದು ಮನೆಗೆ ಪತ್ರ ಬರ್ತದ? ನೀವು ಓದಿಲ್ಲ, ಮೂರನೇ ಕ್ಲಾಸ್ ಓದಿದ್ರು ಅದ್ರ ನಿಮಗೆ ಅಕ್ಷರ ತಿಳಿತಾವ ಏನಾದ್ರು ಬಂದ್ರೆ? ಇಲ್ಲ ಸರ್, ಗೊತ್ತಾಗಲ್ಲ, ಅವ್ರು ಓದ್ಯಾರಲ್ಲ ನನ್ಗೆ ಅಷ್ಟೇ ಸಾಕು ಸರ್. ಈಗ ನಾಳೆ ನಿನಗೆ ಮಕ್ಳು ಹುಟ್ಟುತ್ತಾರೆ, ಮಕ್ಕಳಿಗೆ ಹೇಳ್ಬೇಕು, ಅಕ್ಷರ ಹೇಳ್ಬೇಕು, ಶಾಲೆಯಿಂದ ಬರ್ತಾರೆ, ಇದು ನನಗೆ ಹೇಳ್ಕೊಡು ಅಮ್ಮ ಅಂತೇಳಿ ಅಂತಾರೆ, ಅವಾಗ ಏನ್ ಮಾಡ್ತೀನಿ, ಏನ್ ಹೇಳ್ತೀವಿ ಅವ್ರಿಗೆ? ಇಲ್ಲ ಸರ್, ಓದಿಲ್ಲ, ಅವರೇ ಓದ್ಯಾರಲ್ಲ, ಅವರೇ ಹೇಳ್ಕೊಡ್ತಾರೆ. ಈಗ ನೋಡಮ್ಮ, ನಿಮ್ದು ಹೊಲ ಅದು ತೋಟ ಇದೆ, ತೋಟ ಎಷ್ಟೆಷ್ಟು ಐತಿ, ಏನೇನು ಬೆಳೆಗಳನ್ನ ಹಾಕಿರಿ ತೋಟದಲ್ಲೆಲ್ಲ? ಎಲ್ಲ ಹತ್ತಿ ಇಟ್ಟಿವಿ ಸರ್, ಮೆಣಸಿನ್ಕಾಯಿ, ತೊಗರಿ, ಪುದೀನ, ಕೊತ್ತಂಬರಿ, ಬದನೆಕಾಯಿ ತೋಟ ಎಲ್ಲ ಹಾಕಿವಿ ಸರ್. ಗದ್ದೆ ನೆಲ್ಲ ಹಾಕಿವಿ, ಎಲ್ಲ ಹಾಕಿವಿ ಸರ್. ಎಷ್ಟು ಎಕರೆ ಐತಿ ಇದು ತೋಟದಲ್ಲಿ? 5 ಎಕರೆ ಸರ್. 5 ಎಕರೆ. ಹೇಗೆ ನೀರು, ಬೋರ್ ಹಾಕ್ಸಿರಾ, ಬಾವಿ ಇದೆಯಾ ಅಥವಾ ಕೆರೆ ಇದೆಯಾ, ಹೇಗೆ? ಇಲ್ಲ ಸರ್, ಬೋರ್ ಹಾಕ್ಸಿವಿ. ಬೋರಲ್ಲೇ ಎಲ್ಲ ನೀರು, ತೋಟ ಎಲ್ಲ ಕಟ್ಕೊಂತೀವಿ. ಟ್ಯಾಂಕ್ ಕಟ್ಸ್ಯಾರ ನಮ್ಮ ಮಾವನವ್ರು, ಆ ಟ್ಯಾಂಕಿಗೆ ಬಿಟ್ಕೊಂತೀವಿ ಬೆಳಗ್ಗೆ. ಇವಾಗ ಈ ಟೈಮು ಈ ತೋಟಗಳಿಗೆ ಹಾಕ್ಯಂತೀವಿ ನೀರು. ಅಂದ್ರೆ ನಿಮಗೆ ಬೇಸಿಗೆಯಲ್ಲಿ ಬೋರ್ನಲ್ಲಿ ನೀರು ಇರ್ತವೆ? ಇರ್ತಾವ ಸರ್, ಇರ್ತಾವ, ಅವೇ ಅದರಲ್ಲೇ ಜೀವನ ನಾವು. ನೀರು ಕಟ್ಟಿಗೆ ಕಾಯಿಪಲ್ಲೆ ಹಾಕ್ತಿವಿ ಸರ್. ಈ ನೋಡಮ್ಮ, ಈಗ ಮನೆ ಕೆಲಸ ಮತ್ತು ತೋಟದಲ್ಲಿ, ಮನೆ ಕೆಲಸ ದಿವಸ ಎಷ್ಟು ಗಂಟೆಗೆ ಮುಗಿಸ್ತಿ ಮತ್ತು ಹೊಲಕ್ಕೆ ಎಷ್ಟು ಗಂಟೆಗೆ ಹೋಗ್ತಿ? ಇಲ್ಲ ಸರ್, ಇವಾಗ ನಾನು ಇವಾಗ ಡೆಲಿವರಿ ಆಯ್ತಲ್ಲ, ಮನೆಯಲ್ಲೇ ಮನೆ ಕೆಲಸ, ಬಟ್ಟೆ ಒಗೆಯೋದು, ಅದೇ ಕೆಲಸ ಮಾಡಿ. ಅಲ್ಲ, ಈಗ ಆಯ್ತು, ನಾರ್ಮಲ್ ಆಗಿದ್ದಾಗ ಪ್ರತಿನಿತ್ಯ ಎಷ್ಟು ಗಂಟೆಗೆ ಎದ್ದು ಮನೆ ಕೆಲಸ ಎಷ್ಟಕ್ಕೆ ಮುಗಿಸ್ತಿದ್ದಿ, ಹೊಲದಲ್ಲಿ ಎಷ್ಟು ತಾಸು ಮಾಡ್ತಿದ್ದಿ ದಿವಸ? ಇಲ್ಲ ಸರ್, ಬೆಳಗ್ಗೆ 5 ಗಂಟೆಗೆ ಎದ್ದು 9 ಗಂಟೆಗೆ ಎಲ್ಲ ಕೆಲಸ ಮಾಡ್ಕೊಂಡು ಹೊಲ್ದಾಗ ಹೋಗಿ 5 ಗಂಟೆಗೆ ಮನೆಗೆ ಬಂದು ಮತ್ತೆ ಕೆಲಸ ಮಾಡ್ಕೋಬೇಕು. ಅಂದ್ರೆ ಹೊಲದಲ್ಲೇ ಮನೆ ಇದೆ ನಿಮ್ದು? ಇಲ್ಲೇ ಸರ್, ಎಲ್ಲ ಇಲ್ಲೇ ಸರ್. ಏನೋ ಹೊಲದಲ್ಲಿ ಬೇಸರ ಆಯ್ತು, ಕೆಲಸ ಮಾಡಿ ಬಂದು ಮನೆಯಾಗ ಒಂದು 1/2 ತಾಸು ರೆಸ್ಟ್ ಮಾಡಿ ಮತ್ತೆ ಹೊಲಕ್ಕೆ ಹೋಗುದು? ಹೌದು ಸರ್, ಹಂಗೆ ಅಷ್ಟೇ ಮಾಡ್ತೇವೆ. ಹೇಗ ಅನಿಸ್ತದೆ ನೋಡಿ, ಭಾಳಷ್ಟು ಮಂದಿ ಊರಲ್ಲಿ ಮನೆ ಇರ್ತದ, ಹೊಲ ಎಲ್ಲೋ ಒಂದ್ ಕಡೆ ಇರ್ತದ, ದಿವಸ ಹೋಗುದು ಬರುದು ಅದರಲ್ಲೇ ವೇಳೆ ಹೋಗ್ಬಿಡ್ತದ. ನಿಮ್ದು ಹೇಗೆ ಮನೆ, ಹೊಲದಲ್ಲಿ ತೋಟದಲ್ಲೇ ಮನೆ ಇದೆ, ಹೇಗೆ ಅನಿಸ್ತದೆ? ಎಲ್ಲ ಇಲ್ಲೇ ಸರ್, ಎಲ್ಲ ಇಲ್ಲೇ, ಸ್ವಲ್ಪ ರೆಸ್ಟ್ ಸಿಗ್ತದೆ ನಮ್ಗೆ. ದೂರ ಹೋದ್ರೆ ಬುತ್ತಿ ಕಟ್ಕೊಂಡು ಹೋಗ್ತಾರೆ ಸರ್, ಕಷ್ಟ ಅವ್ರಿಗೆ. ನಮ್ಗೆಲ್ಲ ಇಲ್ಲೇ ಎಲ್ಲ ಸ್ವಲ್ಪ ಆರಾಮ ಐತೆ ಸರ್. ಮನೆಯಲ್ಲಿ ಅಡಿಗೆ ಏನೇನು ಅಡಿಗೆ ಮಾಡ್ತೀಯ ಮನೇನ? ಅಡಿಗೆ ಅನ್ನ ಸಾರು ರೊಟ್ಟಿ ಪಲ್ಯ ಎಲ್ಲ ಮಾಡ್ತೇನೆ ಸರ್. ಈಗ ಹೊಲದಲ್ಲಿ ಕೆಲಸ ಮುಗಿಸಿ ಮನೆಯಲ್ಲಿ ಕೆಲಸ ಮುಗಿಸಿ ಹೊಲಕ್ಕೆ ಹೋಗ್ತಿಲ್ಲ, ಹೊಲದಲ್ಲಿ ಏನೇನು ಕೆಲಸಗಳು, ಹೊಲದಲ್ಲಿ ಸಾಮಾನ್ಯವಾಗಿ ಮಾಡುವಂಥ ಕೆಲಸ ಏನೇನಿದೆ? ಕಳೆ ತೆಗಿತೀವಿ ಸರ್, ಮೆಣಸಿನ್ಕಾಯಿ ಇರ್ತಿದ್ರು ಮೆಣಸಿನ್ಕಾಯಿ ಇರ್ತೀವಿ, ಅತ್ತಿ ಬಿಡ್ಸೋದಿದ್ರು ಅತ್ತಿ ಬಿಡ್ಸು ಸರ್, ಎಲ್ಲ ಮಾಡ್ತೇವೆ ಸರ್ ಕೆಲಸ. ಮತ್ತೀಗ ಎಮ್ಮೆ ಆಕಳುಗಳದಾವೆ, ಅದ್ರ ಕೆಲಸ ಏನೇನು ಮಾಡ್ತೀವಿ? ಅದ್ರದ್ದು ಎಲ್ಲ ಸಗಣಿ ಎತ್ತಿ ಹಾಕ್ತೀನಿ, ಎಲ್ಲ ಮಾಡ್ತಾರೆ, ಎಲ್ಲ ಅವರೇ ಮಾಡ್ತಾರೆ ಸರ್. ನಾನು ಹ್ಞೂ, ಮನೆಯವ್ರು ಮಾಡ್ತಾರೆ, ನಾನು ಸಗಣಿ ಎತ್ತಿ ಹಾಕಿ ಬರ್ತೀನಿ ಇಷ್ಟೊತ್ತಿಲಿದ್ದ. ಆಯ್ತು ಸರ್. ಈಗ ಹಿಂಡುದು ಭಾಳ ಮುಖ್ಯ, ಹೆಣ್ಮಕ್ಳು ಸಾಮಾನ್ಯವಾಗಿ ಹಿಂಡು ಕೆಲಸ ಹೆಣ್ಮಕ್ಳೇ ಮಾಡ್ತಿರ್ತಾರೆ, ನೀ ಮಾಡ್ತೀಯ? ಇಲ್ಲ ಸರ್, ನಾನು ಮಾಡಲ್ಲ, ಅವರೇ ಮಾಡ್ತಾರೆ ಸರ್. ಹೇಗೆ ಅನಿಸ್ತದೆ ಇದೆಲ್ಲ ನಿಮ್ದು ನೋಡಿ ಇಷ್ಟೆಲ್ಲ ಮಾಡ್ಕೊಂಡಿರಿ, 4-5 ಎಕರೆ ತೋಟದಲ್ಲಿ ಎಮ್ಮೆ ಕುರಿ ಆಕಳು ಆಮೇಲೆ ಎತ್ತುಗಳದಾವೆ 2, ಟಗರು ಮರಿ ಸಾಕಾಣಿಕೆ ಮಾಡಿರಿ, ಯಾವಾಗಾದ್ರೂ ಒಮ್ಮೆ ಆದರೂ ಕೆಲಸ ಇಷ್ಟೆಲ್ಲ ಯಾಕಪ್ಪ ಮಾಡ್ಕೊಂದಿರಿ ಅಂತೇಳಿ ಮನೆಯವರಿಗೆ ಇಷ್ಟೆಲ್ಲ ಯಾರು ಮಾಡಬೇಕು ಯಾಕೆ ಮಾಡ್ಕೊಂದಿರಿ ಇಷ್ಟೆಲ್ಲ ಅಂತ ಅಂದದ್ ನೀನು ಅಂತೇನಿ ಯಾವಾಗಾರ ಒಮ್ಮೆರ? ಇಲ್ಲ ಸರ್ ಅನ್ನಂಗಿಲ್ಲ, ಎಲ್ಲ ಇದೆಲ್ಲ ಇದ್ದದ ಖುಷಿ ಆಯ್ತು ಸರ್ ನನಗೆ, ಅಲ್ಲಿ ತವ್ರ ಮನೆ ಕಷ್ಟ ಇತ್ತು ಸರ್. ಅಂದ್ರೆ ತವ್ರ ಮನೆಗಿಂತ ನೀನು ಗಂಡನ ಮನೆಯಲ್ಲೇ ಭಾಳ ಚೆನ್ನಾಗಿದೆ ಈಗ. ಹಾಂ ಹೌದು ಸರ್. ಈಗ ಮತ್ತೆ ಮಕ್ಕಳು, ಮಕ್ಕಳಿಗೆ ಏನೇನು ಇನ್ನು ಓದಿಸ್ಬೇಕಂತ ಆಸೆ ಇದೆ ನಿಮಗೆ? ನಿಮ್ಮ ಹಾಗೆ ಹೊಲದಲ್ಲಿ ದುಡ್ಲಿಕ್ಕೆ ಅಂತ ಇದೆಯಾ ಅಥವಾ ಮಕ್ಕಳ ಮುಂದೆ ಚಲೋ ಓದಿಸಿ ಚಲೋ ಮಾಡ್ಬೇಕಂತೈತೆ? ಓದಿಸ್ಬೇಕು ಸರ್, ಚಲೋ ಓದಿಸ್ಬೇಕು ಮಕ್ಕಳ. ಈಗ ಗೋವಿಂದ ಅವರು ಮಹೇಶ್ವರಿ ಅವರ ಯಜಮಾನರು ಗೋವಿಂದ, ಇವರು ಸಹ ಪದವಿಯನ್ನು ಮುಗಿಸಿ ಒಕ್ಕಲ್ತನ ಮಾಡ್ತಿದ್ದಾರೆ. ಗೋವಿಂದ ಹೇಳ ನಿಮ್ಮ ಒಂದು ವಿಚಾರ, ಪದವಿಯನ್ನು ಮುಗಿಸಿ ಯಾಕೆ ಒಕ್ಕಲ್ತನಕ್ಕೆ ಬಂದಿ? ಸರ್ ಇವತ್ತಿನ ದಿನದಾಗ ಸರ್ ಯಾವುದೇ ಒಂದು ರೈತರ ಮಕ್ಕಳಿಗೆ ಯಾವುದು ಆಗ್ತಾ ಇಲ್ಲ ಸರ್. ಆಗದ್ರಿಗಿನ ಅಷ್ಟು ಕಟ್ಟಬೇಕು ಇಷ್ಟು ಕಟ್ಟಬೇಕು ರೊಕ್ಕ ನಮ್ಮ ರೈತರ ಕೈಯಲ್ಲಿ ಯಾವತ್ತು ಆಗಂಗಿಲ್ಲ ಸರ್. ಅದಕ್ಕಾಗಿ ನಾವು ಇನ್ನು ನಮ್ಮ ಕೈಯಲ್ಲಿ ಆಗಂಗಿಲ್ಲಪ್ಪ ಆದ್ರೆ ನಮ್ಗೆ ಅಷ್ಟೊಂದು ರೊಕ್ಕ ಕಟ್ಟಕ್ಕೆ ಆಗಂಗಿಲ್ಲ. ಅದಕ್ಕಾಗಿ ನಮ್ಮ ನಾವು ಏನು ಮಾಡ್ತೀವಿ ಸರ್, ನಮ್ಮ ತಂದೆ ತಾಯಿ ಮಾಡಿದ ಕೆಲಸಕ್ಕಾಗಿ ನಾವು ಇನ್ನು ತಿರ್ಗಾಕತ್ತೀವಿ ಸರ್. ಭಾಳ ರೊಕ್ಕ ಇದ್ದವರು ಕಟ್ಟಿ ಹೋತಾರೆ ಸರ್, ರೊಕ್ಕ ಇಲ್ಲಾರ್ದವರು ಅದಕ್ಕೆ ಇದಕ್ಕೆ ಅದು ಇದಂತ ಬಂದ್ಬಿಡ್ತೀವಿ ಸರ್. ಹಿಂದಕ್ಕೆ ಸಾಧನೆ ಮಾಡ್ಯಾರ ಸರ್, ಅಷ್ಟು ಕಡಿಮೆ ಸರ್ ಮಾಡಿಲ್ಲ ಸರ್, ಮತ್ತೆ ತಿರುಗಿ ಬಂದ್ಬಿಟ್ಟಾರ ಸರ್. ಇದಕ್ಕೆ ಈಗ ನೀನು ಪದವಿಯನ್ನ ಡಿಗ್ರಿ ಮುಗಿಸಿ ಒಕ್ಕಲ್ತನಕ್ಕೆ ನಿಂತಿ, ಒಕ್ಕಲ್ತನದಲ್ಲಿ ಸಾಕಷ್ಟು ಒಂದು ಎಮ್ಮೆ ಆಕಳು ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಐತಿ, ತರಕಾರಿ ಬೆಳೀತಾ ಇದ್ದೀರಿ, ಎಲ್ಲ ಮಾಡ್ತಾ ಇದ್ದೀರಿ. ನಿಮ್ಮ ತಂದೆಯವರು ಒಕ್ಕಲ್ತನ ಮಾಡೋದಕ್ಕೂ ನೀವು ಒಕ್ಕಲ್ತನ ಮಾಡೋಕ್ಕೂ ಏನು ಫರಕ್ ಆಗಿದೆ ಈಗೆಲ್ಲ? ಸರ್ ನಮ್ಮ ತಂದೆಯವರು ಯಾವ ಥರ ಮಾಡ್ಯಾರ ಸರ್ ಅದೇ ಥರ ಅವ್ರು ಹೆಂಗೆ ಹೇಳ್ತಾರೆ ಸರ್ ಹಂಗೆ ಮಾಡ್ತೀವಿ ಸರ್. ನಾವು ನಾವು ಹಿಂಗೆ ಮಾಡ್ಕೊಂಡ್ ಬಂದೆ, ನಮ್ಮ ಮನೆ ಬೆಳೆದದಪ್ಪ, ನೀವು ಹಿಂಗೆ ಮಾಡ್ಕೊಂಡು ಹೋದ್ರೆ ನಮ್ಮ ಮನೆ ಬೆಳೀತದ. ಇಲ್ಲದ ಸಾಲಕ್ಕೆ ಹೋದ್ರೆ ಮತ್ತೆ ಈ ಸಾಲ ಬೇಳ ಆಗಿ ಆಳಾತೀವಿ, ಮನೆ ತನಕ ಕೆಟ್ಟೋತದ. ಹಿಂಗೆ ಪ್ರಕಾರ ಹೋದ್ರೆ ನಾವು ಬೆಳಿತೀವಿ, ಇಲ್ಲಾಂದ್ರೆ ಲಾಸ್ ಆತೀವಿ ಅಂತ ಹೇಳ್ತಾರೆ ಸರ್. ಹೇಗೆ ನಿಮ್ಮ ತಂದೆಯವರು ಬಹಳಷ್ಟು ವರ್ಷದಿಂದ ಎಮ್ಮೆ ಸಾಕಾಣಿಕೆ ಹೈನುಗಾರಿಕೆ ಇವೆಲ್ಲ ಮಾಡ್ಕೊತ ಬಂದಾರ ಅವರು? ಇಲ್ಲ ಸರ್, ನಮ್ಮ ತಂದೆಯವರು ಸಣ್ಣತ್ತಿದ್ದಾಗ ನಮ್ಮ ಅವ್ವ ತೀರೋಗಿದ್ಲಂತ ಸರ್. ಒಬ್ಬರು ಕುರುಬರ ಮನೆಯಾಗ ಅಯ್ಯಣ್ಣ ಅಂತ ಇದ್ದಾರೆ ಸರ್, ಚಿಟ್ಟಿ ಅಯ್ಯಣ್ಣ. ಅವ್ರ ಮನೆಯಾಗ ಅವ್ರ ಅಜ್ಜಿಯಲ್ಲಿ ಗಾಸ ಜೀತ ಇದ್ದು ನಮ್ಮಪ್ಪ ಸಣ್ಣತ್ತಿದ್ದಾಗಿಂದ ಅವರೇ ಸಾಕ್ಯಾರ ಸರ್. ಅವ್ರ ಮನೆಗೆ ಜೀತ ಇದ್ದು ಅವರೇ ಬೆಳೆಸ್ಯಾರ ಸರ್. ದೊಡ್ಡಾದ ಮೇಲೆ ಮದುವೆ ಮದುವೆ ಮಾಡ್ಕೊಂಡು ನಮ್ಮ ತಾತ ಒಂದು ಕುಂಟ ಆಕಳ ತಂದು ನಮ್ಮ ಅಪ್ಪಗೆ ಹಂಗೆ ಜೊತೆ ಮಾಡಿ ಹಂಗೆ ನಮ್ಮಪ್ಪ ಹೊಲದಾಗ ಅವು ಇವು ಮಾಡ್ಕೊಂತ ಹಂಗೆ ಬೆಳೆದ್ಬಿಟ್ಟನ ಸರ್. ಈಗ ನೋಡಿ ನೀ ಎಲ್ಲ ಅದಕ್ಕೆ ನಿಂತುಬಿಟ್ಟು ಎಲ್ಲ ಚೆನ್ನಾಗಿ ಒಕ್ಕಲ್ತನ ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ರೀತಿ ಒಳ್ಳೆ ಒಂದು ಆದಾಯ ಬರ್ತಾ ಇದೆ. ಏನು ಸುಧಾರಣೆ ಮಾಡ್ಕೋದಿರಿ ಮತ್ತೆ ನೀ ಒಕ್ಕಲ್ತನಕ್ಕೆ ಬಂದ್ಮೇಲೆ ಏನೇನು ಸುಧಾರಣೆ ಆಯ್ತು? ಸರ್ ನಾವು ಒಕ್ಕಲ್ತನ ಆದಮೇಲೆ ಮನೆ ಕಟ್ಕೊಂಡಿವಿ ಸರ್. ಮನೆ ಕಟ್ಟಮೇಲೆ ನಮ್ಮ ಅಕ್ಕನದು ನಮ್ಮ ತಂಗಿ ಮದುವೆ ಮಾಡ್ಕೊಂಡಿವಿ ಸರ್. ಮದುವೆ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಸಾಲ ಇದ್ದೀವಿ, ಸಾಲ ಎಲ್ಲ ತೀರಿಸ್ಕೊಂಡಿವಿ ಸರ್. ಇವಾಗ ಪೈಸೆ ಸಾಲ ಒಬ್ಬ ಸಾಲದವನು ಮನೆ ಬಂದು ನಿಂದ್ರಲಾಗದಂಗೆ ಮಾಡ್ಕೊಂಡಿವಿ ಸರ್. ಹೌದು ಸರ್, ನಾವೇ ಒಬ್ರಿಗೆ ಸಾಲ ಕೊಡೋಂಗೆ ಆಗಿ ನೋಡಿ ಸರ್. ಈಗ ಸಾಲ ನೋಡು, ಹಳ್ಳಿ ಒಳಗೆ ಜನ ರೈತರು ಭಾಳಷ್ಟು ಮುದ್ದಿ ಆಗೋದು ಭಾಳಷ್ಟು ನಷ್ಟ ಆಗೋದು ಅಂತಂದ್ರೆ ಹಳ್ಳಿ ಒಳಗೆ ಬಡ್ಡಿ ಸಾಲ ಮಾಡ್ತಾರೆ, 2-3 ಬಡ್ಡಿ ಸಾಲ ಅದು ಮಾಡ್ಕೊಂಡ್ರಿಂದ ಭಾಳಷ್ಟು ಇದಾಗ್ತಾರೆ ಸರ್. ಸಾಲ ಕೊಡೋರ್ಗಿನ 3 ರೂಪಾಯಿ ಬಡ್ಡಿ ಸಾಲ ಕೊಟ್ಟು ಅದ್ರ ಸಾಲದ ಮೇಲೆ ಬಡ್ಡಿ ಬಡ್ಡಿದ ಮೇಲೆ ಬಡ್ಡಿ ಹಾಕಿ ರೈತರನ್ನ ಮತ್ತೆ ಹೇಳಲಾರ್ದಂಗೆ ಮಾಡಿಬಿಡ್ತಾರೆ ಸರ್. ಬ್ಯಾಂಕ್ದೊಳಗೆ ತಂದಿದ್ದ ಸಾಲ ಬೆಳೆ ಬರಲಾರ್ದು ತೀರಿಸಲಾರದೆ ರೈತರು ಸಾಲ ಮನ್ನಾಗಿನ ಆಗಲಾರದೆ ಅವು ಯಾವಾಗ ಆಗಿತ್ತೇನೋ ಸರ್, ಸಾಲ ಮನ್ನಾ ಈಗ ಆಗಿಲ್ಲ, ರೈತರಿಗಿನ ಭಾಳ ಕಷ್ಟದೊಳಗಿದ್ದಾರೆ ಸರ್. ಮಹೇಶ್ವರಿ, ಈಗ ನೋಡಮ್ಮ ನಿಮ್ಮ ಮನೆಯವರು ಒಂದು ಕೆಲಸ ಹೇಳ್ತಾರೆ ನನಗೆ, ಈ ಕೆಲಸ ಮಾಡ್ಬೇಕು ಇವತ್ತ ಅಂತೇಳಿ, ಅದನ್ನ ಒಪ್ಕೊಂಡು ಕೆಲಸ ಮಾಡ್ತೀರಾ ನೀವು? ಇಲ್ಲ ಆಗದಿಲ್ಲ ಅಂತ ಯಾವಾಗಾದ್ರು? ಇಲ್ಲ ಸರ್, ಮಾಡ್ತೀವಿ ಸರ್. ಪ್ರತಿನಿತ್ಯ ಎಷ್ಟು ಜನ ಹೆಣ್ಮಕ್ಳು ಮನೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತೀರಿ ಪ್ರತಿ ದಿವಸ? 3 ಜನ ಮಾಡ್ತೀವಿ ಸರ್. 3 ಜನ ಅಂದ್ರೆ ಮನೆಯವರ ಎಲ್ಲ ಕೆಲಸ ನಿಭಾಯಿಸ್ಬೋದ್ರಿ, ಕೂಲಿ ಆಳು ಹಚ್ಚದಲ್ಲ? ಇಲ್ಲ ಸರ್, ಇಬ್ರು ಕಾಯಂ ಕಂಟಿನ್ಯೂ ಆಗಿ ಇಬ್ರು ಇರ್ತಾರ ಸರ್, ಕೂಲಿ ಅವರು ಎಲ್ಲ ಇರ್ತಾರ, ಅವ್ರ ಕಾಯಂ ಅವರೇ ಕೂಲಿ ಅವರು, ನಮ್ಮತ್ತೆ ನಾವು ಮಾಡ್ತೀವಿ. ಇವಾಗ ನನಗೊಂದು ಸಣ್ಣದು ಮಗ ಐತಲ್ಲ, ಮನೆಯಲ್ಲೇ ಇರ್ತೇನೆ ನಾನು. ಅಂದ್ರೆ ಹೇಗೆ ಅನಿಸ್ತದೆ ಎಲ್ಲ ಖುಷಿ ಖುಷಿಯಾಗಿದೆ ಎಲ್ಲ ಒಕ್ಕಲ್ತನದ ಜೊತೆ ಎಲ್ಲ ಒಳ್ಳೆ ನೆಮ್ಮದಿಯಿಂದ ಅದಿರಿ? ಹಾ, ಎಲ್ಲ ಜೊತೆ ನೆಮ್ಮದಿಯಿಂದ ಇದೆ ಸರ್, ಎಲ್ಲ ಬೇಸ್ ಮಾಡ್ಯಾರ ನಮ್ಮತ್ತೆ ನಮ್ಮ ಚಲೋ ಮಾಡ್ಯಾರ ಎಲ್ಲ ಇಲ್ಲೇ. ನಿಮ್ಮ ಅತ್ತೆ ನಿಮಗೆ ಏನು ಹೇಳ್ತಿರ್ತಾಳೆ, ಏನು ಮತ್ತೆ ಹಿಂಗ್ ಮಾಡ್ಬೇಕಮ್ಮ ಹಿಂಗ್ ಮಾಡ್ಬೇಕು ಅಂತೇಳಿ ಅತ್ತೆಗೆ ಏನಾದ್ರೂ ಎದುರು ಮಾತಾಡ್ತೀರಾ ಅಥವಾ ಹೇಗೆ ಅವ್ರ ಅತ್ತೆ ಹೇಳಿದ್ ಕೇಳ್ತೀರ? ಇಲ್ಲ ಸರ್, ಅತ್ತೆ ಹೇಳದೆ ಕೇಳ್ತೀವಿ, ಎಲ್ಲ ಅವ್ರು ಚಲೋ ನೋಡ್ಕೊಂತಾರ ನಮ್ಮನ್ನ, ಅವ್ರ ಮಾತೆ ಕೇಳ್ಬೇಕು ನಾವು. ಅದೇ ಸರ್. ಹೇಗೆ ಮತ್ತೆ ಇನ್ನೂ ಏನೇನು ಮಾಡ್ಬೇಕಂತ ವಿಚಾರತ್ತ ಗಂಡಗೆ ಏನಾದರೂ ಸಲಹೆ ಸೂಚನೆಗಳು ಕೊಡೋದು, ಹಿಂಗೆ ಮಾಡಮ್ಮ ಹಂಗೆ ಮಾಡಮ್ಮ ಸ್ವಲ್ಪ ಇನ್ನೊಂದು ಇದನ್ನ ಮಾಡ್ಕೊಳ್ಳೋಣ ಇಂಪ್ರೂವ್ಮೆಂಟ್ ಮಾಡಮ್ಮ ಅಂತಕ್ಕಂಥ ಏನಾರು ವಿಚಾರ? ಹಂಗೆ ಮಾಡ್ಕೊಂತ ಹೊಂಟಿವಿ ಸರ್ ಹಂಗೆಲ್ಲ. ಗೋವಿಂದ ಏನು ಹೇಳ್ತೀರಿ ಮತ್ತೆ ಏನು ವಿಚಾರದ ಇನ್ನೂ? ಯಾಕಂದರೆ ನಿಮ್ಮದು ರೋಡ್ ಪಕ್ಕದಲ್ಲೇ ಹೊಲ ಐತಿ, ಊರ ಸಮೀಪದಲ್ಲೇ ಹೊಲ ಇದೆ, ಒಳ್ಳೆಯ ಒಂದು ಬೇರೆ ಹಣ್ಣಿನ ಬೆಳೆಗಳನ್ನು ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿದೆ. ಇನ್ನೂ ಭೂಮಿಯನ್ನು ಹಿಡ್ಕೊಂಡು ಏನಾದ್ರು ಮುಂದೆ ಅಭಿವೃದ್ಧಿ ಆಗ್ಬೇಕಂತಿದೆಯಾ ಸರ್? ಇದು ಭೂಮಿ ಒಂದು ವರ್ಷ ಮಳೆ ಬಂದರೆ ಒಂದು ವರ್ಷ ಮಳೆ ಬರೋಂಗಿಲ್ಲ ಸರ್. ನಮ್ಮ ಕಡೆ ನೀರಾವರಿ ಇಲ್ಲ ಸರ್. ನೀರಾವರಿ ಇದ್ದರೆ ಮಳೆಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಬೆಳೆ ಬರ್ತವೆ ಸರ್. ಇದು ಬೋರ್ ಇದೇವು ಸರ್, ಇವು ಮಳೆ ಬಂದರೆ ಹೊಡಿತೇವೆ ಸರ್, ಇಲ್ಲಾಂದ್ರೆ ನೀರು ಕಡಿಮೆ ಆಗಿಬಿಡ್ತವೆ ಸರ್. ಅಂತರ್ಜಲ ಬತ್ತಿ ಹೋಗ್ತದೆ ಸರ್. ಮಳೆ ಬಂದರೆ ಅಂತರ್ಜಲ ಜಾಸ್ತಿ ಆಗಿ ನೀರು ಜಾಸ್ತಿ ಬರ್ತವೆ ಸರ್, ಬೆಳೆಗಿನ ಜಾಸ್ತಿ ಆಗ್ತದೆ ಸರ್. ಈಗ ನಿಮ್ಮ ಒಡವಟ್ಟಿಯಲ್ಲಿ ಎಲ್ಲ ಬೋರು ನೀರು ಚೆನ್ನಾಗಿದಾವೆ, ಎಲ್ಲರೂ ತೋಟ ಮಾಡ್ಕೊಂಡಾರ? ಎಲ್ಲರ ಕಾಯಿಪಲ್ಲೆ, ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇಂಥವ ಮಾಡಕತ್ತಾರ ಸರ್. ಸಣ್ಣ ರೈತರೇ ಸರ್. ಭೂಮಿ ಅಂದ್ರೆ ಎಷ್ಟು ಒಬ್ಬೊಬ್ಬರಿಗೆ ರೈತರಿಗೆ ಇಲ್ಲೇ? ಒಬ್ಬೊಬ್ಬರಿಗೆ ಇದ್ದವ್ರಿಗೆ 30-40 ಎಕರೆ ತನ ಇದೆ ಸರ್. ಇದ್ದವ್ರಿಗೆ ಸಣ್ಣಕಾರ ರೈತರಿಗೆ 2 ಎಕರೆ, 1 ಎಕರೆ, 3 ಎಕರೆ, 5 ಎಕರೆ, 7 ಎಕರೆ, ಹಿಂಗೈದೇವ್ ಸರ್. ಅಂದ್ರೆ ಎಲ್ಲರೂ ಜಾಸ್ತಿ ಎಮ್ಮೆ ದನ ಸಾಕಾಣಿಕೆ ಮಾಡ್ತಿದ್ದಾರೆ. ದನ ಸಾಕಾಣಿಕೆ, ಎತ್ತು, ಕೋಳಿ ಇಂಥವ ಮಾಡಕತ್ತಾರ ಸರ್, ಕುರಿ. ಈಗ ನೀನು 4 ಎಕರೆ ಹೊಲ, 5 ಎಕರೆ ತೋಟ, ನಿಂದು 5 ಎಕರೆ ತೋಟ ಇದೆ, ಆದ್ರೂ 2 ಎತ್ತು ಕಟ್ಕೊಂಡಿ ನೀನು, ಯಾಕೆ 2 ಎತ್ತು ಬೇಕಾಗಿತ್ತ? 2 ಎತ್ತಿದ್ರೆ ಹೊಲದಾಗ 10 ಜನ ಇದ್ದಂಗ ಸರ್. 2 ಎತ್ತು 10 ಜನ ಮಾಡೋ ಕೆಲಸ 2 ಎತ್ತು ಮಾಡ್ತಾವ ಸರ್. ಕುಂಟಿ ಗಿಂಟಿ ನಾವು ಕುಂಟಿ ಹೇಳಕ್ ಆಗಂಗಿಲ್ಲ ಸರ್. ಅವು ಎಳೆದು ಎಲ್ಲ ರೈತನಿಗೆ ಸಹಾಯ ಆಗ್ಬೇಕಂದ್ರೆ ಎತ್ತುಗಳೇ ಸರ್. ಏನ್ ಎತ್ತುಗಳು ನಾವು ತಗೊಂಡದ್ದು ಅಥವಾ ಮನಿ ಎತ್ತುಗಳು? ಮೊದಲಿಂದ ನಮ್ ದನದಾಗ ಹುಟ್ಟಿದ್ದು ಸಣ್ಣ ಸಣ್ಣ ಕರಗಳನ್ನ ದೊಡ್ಡ ಮಾಡಿ ಅವು ಗೆಳೆ ಕಲ್ಸ್ಕೊಂತೀವಿ ಸರ್. ಈಗ ನೀನು ಎಲ್ಲ ಗಳೆ ಹೊಡೆದು, ಕುಂಟಿ ಹೊಡೆಯೋದು, ಕಟ್ಟೋದು, ಆಮೇಲೆ ನಗ ಹಾಕೋದು, ಬಂಡಿ ಕಟ್ಟೋದು, ಎಲ್ಲ ಕೆಲಸ ಬರದಿನ ಬರ್ತದೆ ಸರ್. ನಾವು ಬಿತ್ತೀವಿ ಸರ್, ಕಾಳುಗಳು ಕೂರಿಗೆ ಕಟ್ಕೊಂಡು ಬಿತ್ತಬೇಕಂದ್ರೆ ಬಿತ್ತೀವಿ ಸರ್. ಈಗ 5 ಎಕರೆದಲ್ಲಿ 2 ಎತ್ತಂದ್ರೆ ಖಾಲಿ ಇರ್ತದೆ, ಎಲ್ಲ ಕೆಲಸ ಇರೋದಿಲ್ಲ ಪ್ರತಿನಿತ್ಯ, ಮತ್ತೆ ಏನ್ ಮಾಡ್ತೀವಿ ಮತ್ತೆ ಸರ್? ನಾವು ಕೆಲಸ ಇಲ್ಲಾರ್ದಾಗ ಸುಮ್ಮನೆ ಕಟ್ಟಕ್ ಮೇಯ್ಸ್ತೀವಿ ಸರ್. ಬಸವಣ್ಣ ಯಾವತ್ತು ಹೊಲದಾಗ ರೈತನ ಹೊಲದಾಗ ತಿಂದು ಆರಾಮ್ ಮಕ್ಕಂತಾನೆ ಸರ್. ರೈತನಿಗೆ ಸಾವೇ ಇಲ್ಲ ಸರ್. ಬಸವಣ್ಣ ಈ ತಣ್ಣಗಿದ್ರೆ ರೈತ ತಣ್ಣಗಿದ್ದಂಗೆ ಸರ್. ಬಸವಣ್ಣ ಯಾವತ್ತು ಹೊಟ್ಟೆ ಚುರುಚುರು ಅಂತದ ಅವ್ನು, ರೈತರ ಹೊಟ್ಟೆಗಿನ ಚುರುಚುರೇ ಸರ್. ಇದು ಮಾತು ಯಾರು ಹೇಳ್ಯಾರ ನಿನಗೆ? ಇದನ್ನು ಇದು ನಮ್ಮ ಊರಾಗಿ ಹೇಳ್ತಾರೆ ಸರ್, ಹಿರಿಯರು ದೊಡ್ಡವ್ರು ಹೇಳ್ದಂಗೆ ಸರ್. ಯಾವತ್ತಾಗಲಿ ಒಂದು ಹೊಲದಾಗ ಎತ್ತಿತ್ತಂದ್ರೆ ಉಪವಾಸ ಇರಬಾರ್ದಂತ ಸರ್. ನಾವು ಉಪವಾಸ ಒಂದು ಒಪ್ಪತ್ತಿಲ್ಲ ಅಂದ್ರಗಿನ ಎತ್ತು ಇಡ್ಬೇಕಂತ ಸರ್. ಮಳೆಗಾಲದಾಗ ಒಬ್ಬರು ಮನುಷ್ಯದ ಕೆಲಸ ಇಲ್ಲ ಅಂದ್ರಗಿನ 2 ಎತ್ತು ಇರ್ಬೇಕು ಸರ್ ಹೊಲದಾಗ. ಈಗ ನೋಡಪ್ಪ, ನಿಮ್ಮ ಊರಾಗ ಮೊದಲು ಎಲ್ಲ ಎತ್ತುಗಳು ಭಾಳಷ್ಟು ಇದ್ದವು, ಈಗ ಎತ್ತುಗಳು ಕಡಿಮೆ ಆಗಿಬಿಟ್ಟವ. ಯಾಕ್ರಿ ಎತ್ತಿಲ್ಲ ಅಂತಂದ್ರೆ ಏನ್ರಿ ಮೇಸಾಕೊಂದು ಆಳ್ಬೇಕ್ರಿ, ಎಲ್ಲಿ ಮಾಡ್ಬೇಕಂತ ತೆಗೆದು ಬಿಟ್ಟು ಅಂತ ಹೇಳ್ತಾರೆ. ಆದ್ರೂ ನೀವು ಸಣ್ಣ ಕರಗಳನ್ನ ಎತ್ತುಗಳನ್ನ ಮಾಡಿ ಇನ್ನೂ ಇಟ್ಕೊಂಡು ಹೊಂಟಿಲ್ಲ, ಯಾಕೆ ಭಾಳಷ್ಟು ಜನ ಎತ್ತುಗಳು ತೆಗೆದು ಬಿಟ್ರಿ ಈಗ ಸರ? ಇದು ಟ್ರಾಕ್ಟ್ರು ಮಿಷಿನ್ ಅವೆಂತ ಬಂದ್ಬಿಟ್ಟವಲ್ಲ ಸರ್. ಸಣ್ಣ ಸಣ್ಣ ಹುಡುಗರನ್ನ ಇವಾಗ ಸಾಲಿ ಕಲ್ಸ್ಬೇಕಂದ ಒಂದ್ ಐತಲ್ಲ ಸರ್, ಸಾಲಿಗೆ ಹೋಗ್ತಾರೆ ಸರ್. ಇದು ಟ್ರಾಕ್ಟರ್ ಇದ್ರಿಗೆ ನಡಿ, ನಮ್ಮೂರಾಗ ಇದಾವ ಸರ್ ಟ್ರಾಕ್ಟರ್, ಎಲ್ಲ ಇದ್ರಿಗೆ 2 ಎತ್ತು 5 ಇದಾವ. ಏ ಮನೆಗೆ ಇರ್ಬೇಕಪ್ಪ, ಅಮಾಸಿಗೆ ತೊಳೆದು ಪೂಜೆ ಮಾಡಕ್ಕಾನೆ ಇರ್ಬೇಕು ಎತ್ತುಗಳಂತಾರೆ ಸರ್. ಈಗ ಎತ್ತುಗಳಿಗೆ ಮತ್ತೆ ಮೇವು ಬೇಕು, ಮುಸುರಿ ಹಾಕಬೇಕು, ಚಲೋ ಮೇಯಿಸ್ಬೇಕು ಅವನ. ಆಮೇಲೆ ಈಗ ಒಳ್ಳೆ ಬಾಡಿಗೆ ಇದೆ ಎತ್ತುಗಳಿಗೆ, ಒಂದ್ ದಿವಸಕ್ಕಂತಂದ್ರೆ 1500-2000 ರೂಪಾಯಿ ದುಡಿತಾರೆ ಎತ್ತುಗಳಿಗೆ ತಗೊಂಡ್ ಹೋದ್ರೆ ಎಲ್ಲರ. ಆತರ ಹೊಳಗೆ ಹೋಗ್ಬೋದಲ್ಲ ಬಾಡಿಗೆ ಸರ್? ಬಾಡಿಗೆ ಹೋದ್ರೆ ಅದು ಬಾಡಿಗೆ ದುಡಿಯೋದೇನು ನಮ್ಮ ಪ್ರಕಾರ ಸರ್. ರೈತರಿಗೆ ತಮ್ಮ ಹೊಲದಾಗೆ ಇದು ಮಾಡ್ತಾರೆ ಸರ್, ಒಬ್ಬೊಬ್ರು ಬಾಡಿಗೆ ಹೊಡೆದು ಮಾಡ್ತಾರೆ ಸರ್. ಯಾಕಂದ್ರೆ ಈ ಎತ್ತುಗಳ ಕಷ್ಟ ಔಟ್ರದ್ದು, ನಾವು ದುಡಿಸಿ ತಿಂದ್ರೆ ಹೊಟ್ಟೆಗೆ ಹತ್ತಂಗಿಲ್ಲ ಅಂತ ಸರ್. ನಮ್ಮ ಹೊಲಕ್ಕೆ ನಮಗಿದ್ರೆ ಇನ್ನೊಬ್ರಿಗಿನ ಹೋಗಿ ಮಾಡಿದ್ರೆ ಸರ್ ರೊಕ್ಕ ತಗೋಬಾರ್ದಂತ ಸರ್. ಅವ್ರು ಹೊಲದಾಗ ಬೆಳೆದು ಫ್ರೀ ಆಗಿ ಮಾಡ್ಬೇಕು, ಅವ್ರು ಬಂದು ನಮ್ಮ ಹೊಲದಾಗ ಮಾಡಿದ್ರೆ ಮುಯ್ಯಿ ಸರಿ ಹೋಗ್ತದೆ ಸರ್. ಸರಿ ಹೋದ್ಮೇಲೆ ಅವ್ರು ಹೊಲದಾಗ ಬೆಳೆದಿದ್ದು ಅವ್ರ ಎತ್ತುಗಳು ಗಿತ್ತುಗಳು ಇಲ್ಲಪ್ಪ ಅಂದ್ರೆ ಹುಲ್ಲು ಮೇವು ತಂದ್ಕೊಂಡು ನಾವು ಶುರು ಮಾಡ್ಕೋಬೇಕು ಸರ್. ಇಲ್ಲಪ್ಪ ನಮಗೆ ರೊಕ್ಕನೇ ಬೇಕು, ರೊಕ್ಕಕ್ಕಾಗಿ ಮಾಡಿದ್ರೆ ರೈತ ಅವ್ರು ಮಾಡಿದ್ರೂ ಹೊಟ್ಟೆಗೆ ಹತ್ತಂಗಿಲ್ಲ ಸರ್. ಅದು ಅಂದ್ರೆ ಎತ್ತುಗಳನ್ನ ಕಮರ್ಷಿಯಲ್ ಆಗಿ ಬಳಸ್ಕೊಂಡು ಅದರಿಂದ ಆದಾಯ ಮಾಡ್ಕೊಂಡು ಅವ್ರ ಮೇಲೆ ಒಂದು ಎತ್ತುಗಳ ಮೇಲೆ ಒಂದು ಇದು ಮಾಡಿದಂಗ ಅದು. ಅವಕ್ಕೆ ಮೇವು ಇಳ್ಲಾರ್ದ ಮುಂಜಾನೆ ಕಟ್ಟಿ ಸಾಯಂಕಾಲ ತಾನೆ ಹೊಡೆದ್ರೆ ಅವ್ರ ಶಾಪ ಯಾವತ್ತಿಗೆ ತಡ್ತದೆ ಸರ್. ಹೇಗೆ ಎತ್ತುಗಳಿಂದ ಭಾಳ ಅನುಕೂಲ ಆಗಿದೆ. ಮತ್ತೆ ಎತ್ತುಗಳು ಏನಾದ್ರೂ ಗಳೆ ಹೊಡಿಬೇಕು, ನೇಗಿಲಾದ್ರೂ ಹೆಂಗೆ ಟ್ರ್ಯಾಕ್ಟರ್ ಹೊಸ್ತಿರಿ ಸರ್? ಜಗ್ಗಿ ಕೆಲಸ ಇದ್ರೆ ಟ್ರ್ಯಾಕ್ಟರ್ ಹಚ್ಚಿಸಿ ಸರ್. ಸ್ವಲ್ಪ ಸ್ವಲ್ಪ ಕೆಲಸ ಇದ್ರೆ ನಾವೇ ಮಾಡ್ಕೊಂತೀವಿ ಸರ್ ಎತ್ತುಗಳಿಂದ. ಈಗ ಊರ್ ಮುಂದೆ ತೋಟ ಇರೋದ್ರಿಂದ ನೀರಾವರಿ ಅನುಕೂಲ ಅದ, ರೋಡ್ ಪಕ್ಕದಲ್ಲಿ ಇರೋದ್ರಿಂದ ಕಾಯಿಪಲ್ಲೆ ಜಾಸ್ತಿ ಮಾಡ್ಕೋಬಹುದು. ಯಾಕೆ ಇನ್ನೂ ಜಾಸ್ತಿ ಮಾಡಿಲ್ಲ ಕಾಯಿಪಲ್ಲೆ ಸರ್? ಕಾಯಿಪಲ್ಲೆ ಮಾಡ್ತಿದ್ವಿ ಸರ್, ಅದು ಮಾರ್ಕೆಟ್ ಅಂತಿತ್ತು ಸರ್. ಅದು ನಮ್ಮ ರಾಯಚೂರಾಗ ಒಂದೇ ಇತ್ತು ಸರ್ ಮಾರ್ಕೆಟ್. ಇವಾಗ 3 ತನ ಮಾಡಿಬಿಟ್ಟಾರೆ ಸರ್. ರಾತ್ರಿ 12 ಗಂಟೆಗೆ ಮಾಡ್ತಾರೆ ಚಾಲು. ರಾತ್ರಿ 12 ಗಂಟೆ ಚಾಲು ಮಾಡೋದ್ರಿಂದ ನಮಗೆ ಇಲ್ಲಿ ಡಾಬಾ ಅವೆಲ್ಲ ಇದಾವಲ್ಲ ಸರ್, ರೈತರಿಗೆ ಭಾಳ ಕುಡುಕರಿಂದ ತೊಂದರೆ ಆಗಕತ್ತೆ ಸರ್. ಆ ತೊಂದರೆಗಾಗಿ ರೈತರು ರಾತ್ರಿ 2 ಗಂಟೆಗೆ ಸುಮ್ಮನೆ ಹೋಗ್ಬೇಕಪ್ಪ ಅಂತ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಾರೆ ಸರ್. ಅಂದ್ರೆ ನೀವು ಮೊದಲು ಕಾಯಿಪಲ್ಲೆ ಹಾಕ್ತಿದ್ರ? ಕಾಯಿಪಲ್ಲೆ ಹಾಕ್ತಿದ್ವಿ ಸರ್. ನಾವು ಡೈಲಿ ಒಂದು 3-4 ಸಾವಿರ ಕಾಯಿಪಲ್ಲೆ ಮಾಡ್ತಿದ್ವಿ ಸರ್. ಬರೀ ಏನು ತಪ್ಪಲ ಪಲ್ಲೆ ಅಷ್ಟೇ? ತಪ್ಪಲ ಪಲ್ಲೆ ಅಷ್ಟೇ ಸರ್. ಮುಂಜಾನೆ ಕೊಟ್ಟು ಬರ್ತೀವಿ ಸರ್ 4-5 ವರೆಗೆ ಹೋಗಿ. ಮತ್ತೆ ಈಗ ತುಪ್ಪ ಅದು ಮಾರ್ತಲ್ಲ, ಹೇಗೆ ಮಾರ್ತಾರೆ ತುಪ್ಪ? ಈಗ ಎಮ್ಮೆದೆಲ್ಲಿಂದ ತುಪ್ಪ ಬಂದದ್ದನ್ನ ಹೇಗೆ ರೇಟ್ ಮಾರ್ತದ ಹಳ್ಳಿಗಳೆಲ್ಲ? ನಮ್ಮ ಕಡೆ ಸೇರ್ ಅಂತಾರೆ ಸರ್. ಸೇರ್ ಮಾರಿದರೆ 200 ರೂಪಾಯಿ ಕೊಡ್ತಾರೆ ಸರ್. ಒಂದು ನಾವು ಚಾಯ್ ಕೂಡ ಗ್ಲಾಸ್ ಅಷ್ಟು ಇರ್ತದೆ ಸರ್ ತುಪ್ಪ. 700 ರೂಪಾಯಿ ಸೇರ್ ಮಾಡ್ತದೆ. ಈಗ ಹಾಲು ಮಾರೋದ ಲಾಭನ ತುಪ್ಪ ಮಾಡಿ ಮಾರೋದು ಲಾಭನ ಸರ್? ತುಪ್ಪ ಮಾಡಿದ್ರೆ ಲಾಭ ಐತೆ ಸರ್. ಮೊಸರು ಮಾರಿದ ಎಲ್ಲ ಅದ್ರಾಗ ಲಾಭ ಇಲ್ಲ ಅಂತ ಇಲ್ಲ ಸರ್. ನಾವು ಮಾಡ್ಕೊಂಡ್ರೆ ಲಾಭ ಐತೆ ಸರ್. ಇದ್ರ ಯಾರು ಮಾರ್ಬೇಕಪ್ಪ, ಇದ್ರ ಸೆಗಣಿ ಯಾರು ಮುಟ್ಬೇಕಂದ್ರಪ್ಪ ಅಂದ್ರೆ ಏನಿಲ್ಲ ಸರ್. ಅದ್ರ ಗೊಬ್ಬರ ಎಷ್ಟು ಬರ್ತದೆ? ಇಷ್ಟೆಲ್ಲ ದನ, 1-25 ದನ ಅದ ನಿಮ್ಮಲ್ಲಿ, ಗೊಬ್ಬರ ಎಷ್ಟು ಬರ್ತದೆ ವರ್ಷ? ವರ್ಷಕ್ಕೆ ನಾವು ಜೂನ್ದಾಗ ಹೊಡಿತೀವಿ ಸರ್, 18 ಟ್ರಿಪ್ ಬರ್ತಾವ ನೋಡಿ ಸರ್. ಟ್ರಾಕ್ಟರ್ 4 ಎಕರೆ ಹೊಲ ಐತಿ ನಿಂದು, 4 ಎಕರೆಗೆ ಹಾಕ್ತೀಯ ಮತ್ತು ಹೊಲ ಅದು ಗೊಬ್ಬರ ಮಾರ್ತೀಯ ಸರ್? ನಾವು ಗೊಬ್ಬರ ಮಾರಂಗಿಲ್ಲ ಸರ್, ನಮ್ಮ ಕಡೆ ತಿಪ್ಪಿನ ಗೊಬ್ಬರನ ಲಕ್ಷ್ಮಿ ಅಂತಾರೆ ಸರ್ ರೈತರಿಗೆ. ಲಕ್ಷ್ಮಿ ಎಲ್ಲ ಅಂದ್ರೆ ತಿಪ್ಪೆಗಂತ ಸರ್, ನಾವು ತಿಪ್ಪಿ ಮಾರಂಗಿಲ್ಲ ಸರ್, ಮಾರೋದಿಲ್ಲ ಸರ್. ಒಂದು ವರ್ಷ ಒಂದು ಕಡೆ ಹಾಕಿದ್ರೆ ಇನ್ನೊಂದು ಸರ್ ಈ ಬೇರೆ ಕಡೆ ಹಾಕ್ತೀವಿ ಸರ್. ವರ್ಷ ಅಂದ್ರೆ ನಿಂದು ಹೊಲ ಪೂರ ಗೊಬ್ಬರದಿಂದ ತುಂಬಿಕೊಂಡ್ಬಿಟ್ಟದ? ಗೊಬ್ಬರದಿಂದ ತುಂಬಿಕೋಬೇಕು ಸರ್. ನಮ್ ಅಂದ್ರೆ ಮಾರೋರು ಮಾರ್ತಾರೆ ಸರ್, 3,000 5,000 ಟ್ರಿಪ್ ನಾವು ಮಾರಂಗಿಲ್ಲ ಸರ್. ಈಗ ನಿಂದು ಒಂದು 20 ಟ್ರಿಪ್ ಆತಂದ್ರೆ 3,000 ರೂಪಾಯಿ ಅಂತಂದ್ರೆ ನಿಂದಲ್ಲೇ ಆಯ್ತು, ನಿಮ್ಗೆ ಒಂದು 60,000 ರೂಪಾಯಿ ಗೊಬ್ಬರದ ಬರ್ತದೆ. ಗೊಬ್ಬರ ಬರ್ತದೆ ಸರ್, ನಾವು ಗೊಬ್ಬರ ಬಂದ್ರಿಗೆ ಮಾರಂಗಿಲ್ಲ ಸರ್, ಹೊಲಕ್ಕೆ ಹಾಕ್ಕೊಂತೀವಿ. ನಮ್ಮ ಕೈಯಿಂದ ರೊಕ್ಕ ಬಂದಿದ್ದಾಗ ಒಂದು 30,000-40,000 ಹಾಕಿ ತಂದ್ಕಂತೀವಿ ಸರ್. ಮೇವು ಒಣಗಿದ ಹುಲ್ಲು ಸಪ್ಪೆ ತಗೊಂಬರ್ತೀವಿ ಸರ್. ಒಳ್ಳೇದು ಗೋವಿಂದ ಮತ್ತು ಮಹೇಶ್ವರಿ ಅವರೇ, ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ಕೃಷಿ ಅನುಭವಗಳನ್ನು ನಮ್ಮ ಆಕಾಶವಾಣಿ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೂ ಎಲ್ಲ ಕೇಳುಗರ ಪರ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ವಡವಾಟಿ ಗ್ರಾಮದ ಯುವ ರೈತ ದಂಪತಿಗಳಾದ ಮೌನೇಶ್ವರಿ ಹಾಗೂ ಗೋವಿಂದ್ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಸಾಮಾನ್ಯವಾಗಿ ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷವನ್ನು ಸುಡದೆ ತ್ಯಾಜ್ಯ ವಿಭಜಕವನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆ ಮಾಡಿದರೆ ಮಣ್ಣಿನಲ್ಲಿ ಕೋಶಾವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಕಲ್ಲಂಗಡಿ ಬೆಳೆ ಕುರಿತು ಸಲಹೆ. ಬಿಸಿಲು ಹೆಚ್ಚಾಗುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹೆಚ್ಚಿನ ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಕಲ್ಲಂಗಡಿ ಅಥವಾ ಕರ್ಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆ ತಡೆಯಲು ಹೆಕ್ಟೇರಿಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಕಡಲೆ ಬಿತ್ತನೆ. ಕಡಲೆಯು ಕಟಾವಿಗೆ ಬಂದಿದ್ದು ತಾಪಮಾನ ಆಧಾರಿತವಾಗಿದ್ದರಿಂದ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವು ಮಾಡಬೇಕು. ಹತ್ತಿ ಬೆಳೆ ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟೋವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ. ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತು ಸಿರಿತನದ ಸಿರಿಧಾನ್ಯಗಳು ಎಂಬ ಸರಣಿ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಹೊಸಪೇಟೆ ಕೇಂದ್ರಗಳಿಂದ ಪ್ರತಿ ಬುಧವಾರ ಸಂಜೆ 7:20 ಮತ್ತು ಕಲಬುರಗಿ ಕೇಂದ್ರದಿಂದ ಸಂಜೆ 7:15 ಪ್ರಸಾರವಾಗಲಿದೆ. ಒಟ್ಟು 52 ಕಂತುಗಳಲ್ಲಿ ಈ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಗಳ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಪ್ರತಿ ಬುಧವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು. ಇನ್ 10 ನಿಮಿಷದಲ್ಲಿ ಮೂವಿ ಶುರು ಆಗತ್ತೆ, ಈ ಸಲನು ಮೂವಿ ಸ್ಟಾರ್ಟಿಂಗ್ ಮಿಸ್. 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ, ನೋಡ್ತಾ ಇರು.

ಲಕ್ಷ